ಅವಮಾನ ಮಾಡಿದ ಸಾಹಿತಿ ಬಾನು ಮುಷ್ತಾಕ್ ಕನ್ನಡಿಗರ ಕ್ಷಮೆಯಾಚಿಸಲಿ ಬಿಜೆಪಿ ಆಗ್ರಹ. ಬೆಂಗಳೂರು ಜಲಮಂಡಳಿ ಕಾರ್ಮಿಕರಿಗಾಗಿ ಅನ್ನಪೂರ್ಣ ಯೋಜನೆ ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಅಕ್ಕ ನೋಡು, ಹ್ಯಾಪಿ ಬರ್ತ್ಡೇ ಬ್ರೋ. ತೋರ್ಸು. ವಾ, ನನ್ನ ಇಷ್ಟದ ಕಲರ್. ಯಾವಾಗ್ಲೂ ಶಾಪಿಂಗ್. ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್, ಸೇವಿಂಗ್ ಮಾಡೋ ವಯಸ್ಸು ಕೂಡ. ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ. ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ರೇಷ್ಮೆ ಕೃಷಿ ಬೇಸಾಯ ಕುರಿತು ಡಾ ಶಶಿಧರ್ ಕೆ ಅವರೊಡನೆ ಸಂದರ್ಶನ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಮಗ್ರ ರೇಷ್ಮೆ ಕೃಷಿ ಬೇಸಾಯ ಕುರಿತು ಡಾ ಶಶಿಧರ್ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೇಷ್ಮೆ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಶಶಿಧರ್ ಕೆ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಶಿಧರ್ ಕೆ ಆರ್ ಅವರೇ, ನಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇವತ್ತು ನಮ್ಮ ರೈತರು ರೇಷ್ಮೆ ಕೃಷಿಯ ಒಂದು ಉಪಕಸುಬನ್ನು ಸಾಕಷ್ಟು ಆಯ್ಕೆ ಮಾಡ್ಕೋತಾ ಇದ್ದಾರೆ. ರೇಷ್ಮೆ ಕೃಷಿ ಇದು ಪ್ರಾಚೀನ ಒಂದು ಕೃಷಿಯ ಒಂದು ಭಾಗ. ಸಾಕಷ್ಟು ಜನ ಈ ಒಂದು ರೇಷ್ಮೆ ಕೃಷಿ ತಾವು ಮಾಡಬೇಕು, ಇದರಲ್ಲಿ ಉಪಕಸುಬನ್ನು ತನ್ನ ಕಸುಬನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು, ಇದರಲ್ಲಿ ಆದಾಯವನ್ನು ಪಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ಥರ ಸರ್ಕಾರ ಕೂಡ, ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಪ್ರೋತ್ಸಾಹಕರವಾದ ಯೋಜನೆಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ರೈತ ಬಾಂಧವರು ಈ ಕಡೆ ಕೂಡ ಕೃಷಿಯನ್ನು ಮಾಡಲಿ, ಈ ಒಂದು ರೇಷ್ಮೆ ಕೃಷಿ ಮಾಡಿಕೊಂಡು ತಮ್ಮ ಬದುಕಣ್ಣು ಕಟ್ಕೊಳ್ಳ್ರಿ ಅನ್ನೋದು ಎಲ್ಲರ ಹಾರೈಕೆ. ಸರ್ಕಾರ ಕೂಡ ಈ ಬಗ್ಗೆ ಹಾರೈಸ್ತಾ ಇದೆ. ಡಾಕ್ಟರ್ ಶಶಿಧರ್ ಅವರೇ ಹೇಳಿ, ರೇಷ್ಮೆ ಕೃಷಿಯ ಕುರಿತು ನಮಗೆ ಇವತ್ತು ಮಾಹಿತಿ ಮಾಡಿಕೊಳ್ಬೇಕು. ಏನು ಬರ್ತದೆ ಇದರಿಂದ, ಸಂಪೂರ್ಣ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಪ್ರಸ್ತುತ ರೇಷ್ಮೆ ಹುಳು ನಿರ್ವಹಣೆ, ರೇಷ್ಮೆ ಹುಳುಗಳಿಗೆ ಯಾವ ರೋಗ ಬರ್ತದೆ, ಯಾವ ಥರ ಸೋಂಕು ಉಂಟಾಗುತ್ತೆ, ಮತ್ತೆ ಅದರ ನಿರ್ವಹಣೆ, ಈ ಥರ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು. ಹೇಳಿ ಡಾಕ್ಟರ್ ಶಶಿಧರ್ ಅವರೇ. ಸರಿ ಸರ್, ಈಗೇನಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ ಕೃಷಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತ ಹೇಳ್ಬೋದು. ಇದು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು, ಅಂದರೆ ನಾವು ವಿಶೇಷವಾಗಿ ಸಾಂಪ್ರದಾಯಿಕ ಜಿಲ್ಲೆ ಅಂತ ನಾವೇನು ಕರಿತೀವಿ, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ತುಮಕೂರು ಹಾಗೂ ಚಿತ್ರದುರ್ಗ ಜಿಲ್ಲೆ, ಇವು ಟ್ರೆಡಿಷನಲ್ ಜಿಲ್ಲೆಗಳಂತಲೇ ಈ ಮುಂಚೆಯಿಂದನೂ ರೇಷ್ಮೆ ಕೃಷಿಯಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದ್ದಾವೆ. ಇತ್ತೀಚಿನ ಒಂದು ಏನು ತಾಂತ್ರಿಕತೆಗಳ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಮುಂಚೆ ರೇಷ್ಮೆ ಬೆಳೆಗಾರರು ಮನೆ ಮಂದಿ ಎಲ್ಲ ಸೇರಿಕೊಂಡು ಹುಳು ಸಾಕಾಣಿಕೆ ಮಾಡ್ತಿದ್ದಂಥ ಒಂದು ಕಾಲ ಇತ್ತು. ಅಂದರೆ ಆ ಸಮಯದಲ್ಲಿ ಒಟ್ಟು ಕುಟುಂಬ, ಅವಿಭಾಜ್ಯ ಕುಟುಂಬ ಇದ್ದಿದ್ದರಿಂದ ಅಂದರೆ ಲೇಬರ್ನ ಕೊರತೆ ಇರಲಿಲ್ಲ. ಅಂದರೆ ನಾವು ಏನು ಕೂಲಿ ಕಾರ್ಮಿಕರ ಸಮಸ್ಯೆ ಆ ಥರ ಏನು ಕಂಡುಬರ್ತಿರ್ಲಿಲ್ಲ. ಮನೆ ಮಂದಿ ಎಲ್ಲ ಸೇರಿಕೊಂಡು ರೇಷ್ಮೆ ಕೃಷಿ ಮಾಡುವಂಥ ಒಂದು ಸಮಯ ಹಿಂದಿನ ಕಾಲದಲ್ಲಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮನೆ ಅಂದರೆ ಒಟ್ಟು ಕುಟುಂಬ ಅನ್ನೋದು ಕಣ್ಮರೆಯಾಗಿ ಈಗ ಚಿಕ್ಕ ಚಿಕ್ಕ ಕುಟುಂಬಗಳನ್ನೇ ರೇಷ್ಮೆ ಕೃಷಿ ಅವಲಂಬಿಸಿ ಇಲ್ಲಿ ನಾವು ರೇಷ್ಮೆ ಗೂಡು ಉತ್ಪಾದನೆ ಮಾಡೋದ್ರ ಜೊತೆ ಆದಾಯನ ಪಡಿತಿರೋದನ್ನು ನಾವು ಗಮನಿಸ್ಬೋದು. ಪ್ರಸ್ತುತ ನಮ್ಮ ಭಾರತ ಸರ್ಕಾರದ ಒಂದು ಕೇಂದ್ರ ರೇಷ್ಮೆ ಮಂಡಳಿ ಅಡಿಯಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ರೇಷ್ಮೆ ಇಲಾಖೆಯ ಯೋಜನೆಗಳ ಮುಖಾಂತರ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿದ್ದಂಥ ರೇಷ್ಮೆ ಕೃಷಿ ಈಗ ಉತ್ತರ ಕರ್ನಾಟಕ ಭಾಗದಲ್ಲೂ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಯಾಕಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ನೀಡುವಂಥ ಒಂದು ವಾಣಿಜ್ಯ ಬೆಳೆ ರೇಷ್ಮೆ ಕೃಷಿ. ಹೇಗೆ ಅದು, ಅದನ್ನು ಸ್ವಲ್ಪ ವಿವರಣೆ ಮಾಡಿ. ಯಾಕಂದರೆ ನಮ್ಮ ಯುವಕ ಯುವತಿಯರು ಕೃಷಿ ಮಾಡ್ತಾ ಇರ್ತಾರೆ, ಈ ಉಪಕಸುಬು ರೇಷ್ಮೆ ಕೃಷಿನೂ ತಾವು ಮಾಡ್ಕೊಳ್ಬಹುದಾ, ಇಲ್ಲಿ ಒಂದು ನಾವು ಇದನ್ನು ಮಾಡಿದರೆ ಆಗಬಹುದಾ ಅಂತ ಅವ್ರ ಹತ್ರ ಆತಂಕ ಇದೆ. ಇದನ್ನು ಪರಿಹಾರ ಮಾಡಿ. ರೇಷ್ಮೆ ಕೃಷಿ ಈ ಮುಂಚೆ ತಿಳಿಸ್ದಾಗೇನೆ ಇದು ಕಡಿಮೆ ವೆಚ್ಚದಲ್ಲಿ ನಾವು ಒಂದು ಹೆಚ್ಚು ಆದಾಯ ಪಡೆಯುವಂಥ ಒಂದು ಕೃಷಿ ಅಂತಲೇ ಹೇಳ್ಬೋದು. ಮುಂಚೆ ಮನೆ ಮಂದಿಯೆಲ್ಲ ಸೇರಿಕೊಂಡು ರೇಷ್ಮೆ ಕೃಷಿ ಮಾಡ್ತಿದ್ರು. ಯಾಕಂದರೆ ಆಗಿನ ಕಾಲದ ಒಂದು ತಾಂತ್ರಿಕತೆಗಳು ಹೆಚ್ಚು ಅಂದರೆ ರೇಷ್ಮೆ ಬೆಳೆಗಾರರಿಗೆ ಒಂದು ಆದಾಯ ತರುವಂಥ ನಿರೀಕ್ಷೆ ಇರಲಿಲ್ಲ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ ಆಧುನಿಕ ತಾಂತ್ರಿಕತೆಗಳಿಂದ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು 100 ಮೊಟ್ಟೆ ಹುಳು ಸಾಕಾಣಿಕೆ ಮಾಡಿ ಕನಿಷ್ಠ 2.5 ತಿಂಗಳಲ್ಲೇ ಅವರು 50,000-60,000 ಆದಾಯ ಗಳಿಸುವಂತ ಒಂದು ಸಮಯನ ನಾವು ನೋಡಬಹುದಿಲ್ಲಿ ಈ ಒಂದು ಸಮಯದಲ್ಲಿ. ಯಾಕಂದ್ರೆ ಹಿಂದೆ ಏನಂದ್ರೆ ದಿನಕ್ಕೆ 5-6 ಸೊಪ್ಪು ಅಂದ್ರೆ 6 ಕಟಾವು ಅಂದ್ರೆ 6 ಬಾರಿ ಸೊಪ್ಪನ್ನ ರೇಷ್ಮೆ ಹುಳುಗಳಿಗೆ ನೀಡಿ ತಟ್ಟೆ ಪದ್ಧತಿಯಲ್ಲಿ ಹುಳು ಸಾಕಾಣಿಕೆ ಮಾಡ್ತಿದ್ರು. ಇತ್ತೀಚಿನ ಒಂದು ತಾಂತ್ರಿಕತೆ ಏನಂದ್ರೆ ರಂಬೆ ಪದ್ಧತಿಯಲ್ಲಿ ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ರಂಬೆ ಪದ್ಧತಿಯ ಒಂದು ನಮಗೆ ಅನುಕೂಲಕರ ಏನಂದ್ರೆ ಇಲ್ಲಿ ನಾವು ಪ್ರತಿ ಬಾರಿ ಹುಳ ಹುಡ್ತಂಗೆ ನೇರವಾಗಿ ತೋಟದಿಂದ ರಂಬೆ ಕಟಾವು ಮಾಡ್ಕೊಬಂದು ನಾವು ಹುಳುಗಳ ಮೇಲೆ ಹುಳುಗಳಿಗೆ ಆಹಾರವಾಗಿ ನೀಡೋದ್ರಿಂದ ಇಲ್ಲಿ ಕೂಲಿ ಕಾರ್ಮಿಕರ ವೆಚ್ಚ ನಾವು ತಗ್ಸ್ಬೋದು ಅಂತ ಒಂದು ಸುವರ್ಣಾವಕಾಶ ಅಂದ್ರೆ ನಮ್ಗೆ ಬಂದಿದೆ. ಈ ಆಲ್ರೆಡಿ ಈ ಟ್ರೆಡಿಷನಲ್ ಜಿಲ್ಲೆ ಅಂತ ನಾವೇನ್ ಕರಿತೀವಲ್ಲ, ಒಂದು ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ 15 ವರ್ಷಗಳಿಂದನೂ ಇವನ್ನೆಲ್ಲ ಮಾಡ್ಕೊಂಡು ಬಂದು ಅವರು ನಿರಂತರವಾಗಿ ರೇಷ್ಮೆ ಹುಳು ಸಾಕಾಣಿಕೆನ ಕೈಗೊಂಡು ಒಂದು ಆದಾಯನ ಪಡಿತಾ ಇದ್ದಾರೆ. ಎರಡನೇದು ಇಲ್ಲಿ ನಮ್ಗೇನಂದ್ರೆ ಮುಖ್ಯವಾಗಿ ಜೈಕಾ ಅಂದ್ರೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತ ಒಂದು ಜಪಾನಿನ ಒಂದು ತಂಡ ನಮ್ಮ ಭಾರತ ದೇಶ ಹೆಚ್ಚು ಸೂಕ್ತವಾಗಿರುವಂತ ದೇಶ. ಅಂದ್ರೆ ಇವಾಗ ಚೈನಾ ಆಗಿರ್ಬೋದು ಬೇರೆ ಬೇರೆ ಕಂಟ್ರೀಸ್ ಅಂದ್ರೆ ಬೇರೆ ಬೇರೆ ಒಂದು ದೇಶಗಳಲ್ಲಿ ನಮ್ಗೆ ವರ್ಷ ಪೂರ್ತಿ ರೇಷ್ಮೆ ಕೃಷಿನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚೀನಾ ಅಂತ ದೇಶಗಳಲ್ಲೇ ವರ್ಷ ಪೂರ್ತಿ ಇಲ್ಲಿ ರೇಷ್ಮೆ ಕೃಷಿ ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ತಮಗೆಲ್ಲ ಎಲ್ಲರಿಗೂ ಗೊತ್ತೇ ಇದೆ ಚೀನಾ ಬಿಟ್ಟರೆ ಭಾರತ ದೇಶ 2ನೇ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತ ದೇಶ. ಅಂತ ಒಂದು ದೇಶದಲ್ಲಿ ಹೆಚ್ಚಾಗಿ ಬೇಸಿಗೆ ಕಾಲ ಅಂದ್ರೆ ಅಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ. ಆದರೆ ನಮ್ದು ಟ್ರಾಪಿಕಲ್ ಕಂಡೀಷನ್ ಅಂದ್ರೆ ಉಷ್ಣವಲಯ ಇರುವಂತ ಅಂದ್ರೆ ವರ್ಷ ಪೂರ್ತಿ ಇಲ್ಲಿ ರೇಷ್ಮೆ ಸಾಕಾಣಿಕೆ ಕೈಗೊಳ್ಳಬೇಕಾದ ಮಾಡಬಹುದಂತ ಒಂದು ನಮ್ಮಲ್ಲಿ ವಾತಾವರಣ ಇರೋದ್ರಿಂದ ರೇಷ್ಮೆ ಬೆಳೆಗಾರರು ವರ್ಷಕ್ಕೆ ಕನಿಷ್ಠ ಅಂದ್ರೂ 5 ಬೆಳೆನ ಇಲ್ಲಿ ಅಂದ್ರೆ ರೇಷ್ಮೆ ಗೂಡಿನ ಉತ್ಪಾದನೆ ಮಾಡಿ ವರ್ಷಕ್ಕೆ ಕನಿಷ್ಠ ಅಂದ್ರೂ 1 ಎಕರೆಯಿಂದ 5-6 ಲಕ್ಷ ಆದಾಯ ಪಡೆಯುವಂತ ಒಂದು ಹೆಚ್ಚು ಸಾಧ್ಯತೆ ಇಲ್ಲಿ ಈ ಬೇರೆ ಬೆಳೆಗೆ. ಅಂದ್ರೆ ಈಗ ನಮ್ಮ ಹೊಸದಾಗಿ ಒಂದು ರೇಷ್ಮೆ ಕೃಷಿ ಮಾಡುವಂತ ಯುವಕರಿಗೆ ಅಥವಾ ರೈತರಿಗೆ ಇದು ಒಂದು ಸುವರ್ಣ ಅವಕಾಶ ಕೂಡ. ಯಾಕಂದ್ರೆ 5 ಬಾರಿ 5 ಬೆಳೆ ತೆಗಿತೀರಿ ಒಂದು ಹೊಲದಲ್ಲಿ ಅಂದ್ರೆ ಇದು ಎಲ್ಲಿ ಸಿಗ್ತದೆ ಹೇಳಿ ಇಂತ ಒಂದು ಅವಕಾಶ. ಹೌದು, ಇವಾಗ ಮುಖ್ಯವಾಗಿ ತಿಳಿಸ್ಬೇಕು ಅಂದ್ರೆ ಒಮ್ಮೆ ನಾವು ಹಿಪ್ಪನೇಳೆನ ನಾಟಿ ಮಾಡಿದ್ರೆ ಕನಿಷ್ಠ ಅಂದ್ರೆ 15-20 ವರ್ಷಗಳ ಕಾಲ ಅಂದ್ರೆ ಇದು ಹಿಪ್ಪನೇಳೆ ಒಂದು ಬಹುವಾರ್ಷಿಕ ಬೆಳೆ. ವರ್ಷಕ್ಕೆ 5 ಬಾರಿ ಅನ್ನಂಗೆ ನಾವು ನಿರಂತರವಾಗಿ ನಾವು ವರ್ಷಕ್ಕೆ 5 ಬಾರಿ ಸೊಪ್ಪನ್ನು ಕಟಾವು ಮಾಡಿ 5 ಬಾರಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದಾಗ ನಮ್ಗೆ ಹೆಚ್ಚು ಆದಾಯ ಬರುತ್ತೆ. ಇದ್ರ ಜೊತೆಗೆ ನಾವು ಒಂದೇ ಸ್ಥಳದಲ್ಲಿ ನಾವು ಏನು ಇತ್ತೀಚಿನ ಒಂದು ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊಂಡು ಸಮರ್ಪಕವಾಗಿ ನಾವು ರಸಗೊಬ್ಬರ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅದೇ ರೀತಿ ಹಸಿರೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿಕೊಂಡು ಇದ್ರ ಜೊತೆ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ತಾಂತ್ರಿಕತೆ 2 ಸಾಲುಗಳ ಮಧ್ಯೆ ಅಂದ್ರೆ 1.5 ಅಡಿ ಆಳದ ಕಾಲುವೆ ತೆಗೆದು ಅದರಲ್ಲಿ ಜೈವಿಕ ತ್ಯಾಜ್ಯ ವಸ್ತುಗಳನ್ನು ಪದರವಾಗಿ ಎರಡಿ ಅದನ್ನು ಮಳೆಗಾಲದಲ್ಲಿ ನಾವು ಮಣ್ಣು ಮುಚ್ಚೋದ್ರಿಂದ ಬಿದ್ದಂಥ ಮಳೆ ನೀರು ವಿಶೇಷವಾಗಿ ಬಿದ್ದಂಥ ಮಳೆ ನೀರು ಅಲ್ಲೂ ಸಂಗ್ರಹವಾಗೋದ್ರ ಜೊತೆ ಆ ಜೈವಿಕ ತ್ಯಾಜ್ಯ ವಸ್ತುಗಳು ಕಳಿತು ಅಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ಒಂದು ಪೋಷಕಾಂಶಗಳ ವೃದ್ಧಿಯಾಗೋದನ್ನು ನಾವು ಕಾಣ್ಬೋದು. ಪೋಷಕಾಂಶಗಳು ವೃದ್ಧಿಯಾಗೋದ್ರ ಜೊತೆ ಅಲ್ಲಿ ಸೂಕ್ಷ್ಮಣುಜೀವಿಗಳ ಕ್ರಿಯೆ ಹೆಚ್ಚಾಗಿರುತ್ತೆ. ಅಂತ ಒಂದು ಮಣ್ಣಲ್ಲಿ ನಾವು ಒಂದು ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪನ್ನು ಪಡಿಬೋದು. ಈ ರೀತಿಯ ತಾಂತ್ರಿಕತೆಗಳು ಇತ್ತೀಚೆಗೆ ಬಂದಿರೋದ್ರಿಂದ ಅದೇ ರೀತಿ ಇತ್ತೀಚಿನ ಒಂದು ಕಳೆದ ಒಂದು 5-6 ವರ್ಷಗಳಿಂದ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲೇ ಇವಾಗ ಸಾಮಾನ್ಯವಾಗಿ ಹಿಪ್ಪನೇಳೆ ನಾಟಿ ಪದ್ಧತಿ ಅಂತ ನಾವು ಹೋದಾಗ ಸಾಮಾನ್ಯವಾಗಿ ರೈತರು ಮಾಡುವಂತ ಒಂದು ನಾಟಿ ಪದ್ಧತಿ ಅಂದ್ರೆ 3x3 ದಾಯ ಅಂದ್ರೆ ಸಾಲಿಂದ ಸಾಲಿಗೆ 3 ಅಡಿ ಗಿಡದಿಂದ ಗಿಡಕ್ಕೆ 3 ಅಡಿ ಈ ರೀತಿಯಾಗಿ 1 ಎಕರೆಗೆ 4,850 ಸಸಿಗಳು ಬರ್ತವೆ ನಮ್ಗೆ ವಾರ್ಷಿಕವಾಗಿ. 23,000-25,000 ಕೆಜಿ ಸೊಪ್ಪನ್ನ 1 ಎಕರೆಗೆ ನಾವು ಪಡಿಬೋದು. ಅದೇ ಹಿಂದೆ ಹೇಳ್ದಂಗೆ ಜೈಕಾ ತಂಡದ ಡಾಕ್ಟರ್ ಕೆ ಕವಕಾಮಿ ಅಂತ ಹೇಳಿ ವಿಜ್ಞಾನಿಗಳ ಒಂದು ತಂಡ ಗುಣಮಟ್ಟದ ಒಂದು ರೇಷ್ಮೆ ಗೂಡಿನ ಉತ್ಪಾದನೆಗೆ ಕೆಲವೊಂದು ತಾಂತ್ರಿಕತೆಗಳನ್ನ ಕೊಟ್ಟರು. ಅದರಲ್ಲಿ ಮುಖ್ಯವಾಗಿ ನಮಗೆ ಅವರು ಉಪ್ಪು ನೇರ ಬೇಸಾಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತ ಒಂದು ತಾಂತ್ರಿಕತೆ ಏನಂದ್ರೆ ಜೋಡು ಸಾಲು ಪದ್ಧತಿ. ಈ ಜೋಡು ಸಾಲು ಪದ್ಧತಿಯಲ್ಲಿ ನಾವು ಇಪ್ಪು ನೇರಳೆ ನಾಟಿ ಮಾಡಿದಾಗ ಮೂರು ಮೂರು ದಾಯದಲ್ಲಿ ನಮಗೆ ಒಂದು ಎಕರೆಗೆ 4,850 ಸಸಿಗಳು ಬರ್ತವೆ. ಆದರೆ ಜೋಡಿ ಸಾಲು ಪದ್ಧತಿ ಅಂದ್ರೆ ಸಾಲಿಂದ ಸಾಲಿಗೆ 3 ಅಡಿ, 2 ಗಿಡಗಳ ಮಧ್ಯೆ 2 ಅಡಿ, 2 ಜೋಡಿ ಸಾಲುಗಳ ಮಧ್ಯೆ 5 ಅಡಿ ಅಂತರ, ಈ ರೀತಿಯಾಗಿ 3×2+5 ಈ ಜೋಡು ಸಾಲು ಪದ್ಧತಿಯಲ್ಲಿ ಒಂದು ಎಕರೆಗೆ ನಮಗೆ 5,445 ಸಸಿಗಳು ಬರ್ತವೆ. ಇಲ್ಲಿ ಏನಂದ್ರೆ ವಿಶೇಷವಾಗಿ ನಾವು ಗಮನಿಸಬಹುದೇನಂದ್ರೆ 2 ಸಾಲುಗಳ ಮಧ್ಯೆ 5 ಅಡಿ ಏನು ಜಾಗ ಇರುತ್ತೆ, ಅಂತರ ಇರುತ್ತೆ, ಆ ಜಾಗದಲ್ಲಿ ನಾವು ವಿಶೇಷವಾಗಿ ಈ ಮಳೆಗಾಲದಲ್ಲಿ ಈ ಎಸ್ಲೆ ಗೊಬ್ಬರ ಅಂತ ಏನು ಸೆಣಬು ಅಂತ ಕರಿತೀವಿ, ಹುರುಳಿ ಅಂತ ಕರಿತೀವಿ, ಇವನ್ನ ನಾವು ಮಳೆಗಾಲದ ಪ್ರಾರಂಭದಲ್ಲಿ ನಾವು ಬಿತ್ತನೆ ಮಾಡಿ ಅಂದ್ರೆ ಸೆಣಬಾದ್ರೆ 45 ದಿನಕ್ಕೆ ಅಂದ್ರೆ ನಮಗೆ ಉತ್ಕೃಷ್ಟವಾಗಿ ಬೆಳೆಯುತ್ತದೆ. ಆ ಸೆಣಬನ್ನ ನಾವು ಮಣ್ಣಿಗೆ ಸೇರಿಸಿದಾಗ ಅದರಲ್ಲಿರುವಂತಹ ಸಾರಜನಕದ ಅಂಶ ಮಣ್ಣಿನಲ್ಲಿ ಹೆಚ್ಚಾಗೋದ್ರ ಮುಖಾಂತರ ನಾವು ಮುಂದಿನ ಬೆಳೆಗೆ ಕೊಡುವಂಥ ರಸಗೊಬ್ಬರನ ಕಡಿಮೆ ಮಾಡಬಹುದು. ಇಲ್ಲಿ ಅದ್ರ ಜೊತೆ ಮುಖ್ಯವಾಗಿ ನಾವು ಈ ಏನು ಸೆಣಬು ಮಣ್ಣಿಗೆ ಸೇರಿಸ್ತೀವಲ್ಲ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ವೃದ್ಧಿಯಾಗೋದ್ರ ಜೊತೆ ಪೋಷಕಾಂಶಗಳು ವೃದ್ಧಿಯಾಗೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ಜಾಸ್ತಿ ಕಾಪಾಡಬಹುದು. ಅದ್ರ ಜೊತೆ ಸೊಪ್ಪಿನ ಇಳುವರಿ, ಗುಣಮಟ್ಟದ ಸೊಪ್ಪಿನ ಇಳುವರಿ ನಾವು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಡಿಬಹುದು. ಈ ರೀತಿಯ ಒಂದು ಜೋಡಿ ಸಾಲು ತಾಂತ್ರಿಕತೆ, ಜೋಡಿ ಪದ್ಧತಿಯ ತಾಂತ್ರಿಕತೆಯನ್ನು ಸಹ ಇತ್ತೀಚೆಗೆ ಬಂದಿರೋದ್ರಿಂದ ಆಲ್ರೆಡಿ ಇದನ್ನು ಬಂದು 15 ವರ್ಷದ ಮೇಲಾಯ್ತು. ಏನು ನಾವು ವಿಶೇಷವಾಗಿ ಈ ಸಾಂಪ್ರದಾಯಿಕ ಜಿಲ್ಲೆ ಅಂತ ಹೇಳ್ತಿದ್ದೀವಲ್ಲ, ಈ ಭಾಗದಲ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಮುಂದುವರಿದು ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಹೊಸದಾಗಿ ಇಪ್ಪು ನೇಳೆ ಸ್ಥಾಪನೆ ಮಾಡುವಂತ ರೇಷ್ಮೆ ಬೆಳೆಗಾರರು ಈ ತಾಂತ್ರಿಕತೆಯನ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ಈಗ ಇಸ್ರೇಲ್ ಇರ್ಬೋದು ಅಥವಾ ಚೈನಾ ಇರ್ಬೋದು, ಅಲ್ಲಿ ಕೂಡ ಈ ಒಂದು ಮಾಡರ್ನೈಸ್ಡ್ ಕಲ್ಟಿವೇಷನ್ ಅಂತ ಏನ್ ಬಂದಿದೆಯಲ್ಲ, ಆಧುನಿಕ ಬೇಸಾಯ ಪದ್ಧತಿ, ಅಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನ ಇವರು ಕೂಡ ಅನುಸರಿಸಿಕೊಂಡ್ರೆ ಇನ್ನು ಇವರ ಒಂದು ಕೃಷಿ ಏನು ರೇಷ್ಮೆ ಕೃಷಿಯ ಒಂದು ಪದ್ಧತಿ ಸುಲಭ ಆಗುತ್ತೆ ಅನ್ನೋದು ಹೌದಲ್ಲ? ಹೌದು ಸರ್. ಇವಾಗ ಏನಂದ್ರೆ ಈಗ ಈ ಇಪ್ಪು ನೇಳೆ ನಾಟಿಗೆ ಸಂಬಂಧಪಟ್ಟಂಗೆ ಇದು ಮುಂಚೆ 3-3 ಸಾಲ ಪದ್ಧತಿ ಇತ್ತು, ಆಮೇಲೆ ಜೋಡಿ ಸಾಲ ಪದ್ಧತಿ ಬಂತು. ಇತ್ತೀಚಿನ ವರ್ಷಗಳಲ್ಲಿ ರೇಷ್ಮೆ ಬೆಳೆಗಾರರು ವಿಶೇಷವಾಗಿ ಕೋಲಾರ ಭಾಗದಲ್ಲಿ 9×3 ಅಂದ್ರೆ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ. ಇಲ್ಲಿ 9 ಅಡಿ ಇಲ್ಲಿ ಏನಕ್ಕೆ ಅಂತರ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಇತ್ತೀಚಿನ ಒಂದು ಯಂತ್ರೋಪಕರಣಗಳ ಬಳಕೆ, ವಿಶೇಷವಾಗಿ ಅಂದ್ರೆ ಟ್ರ್ಯಾಕ್ಟರ್ ಉಳುಮೆ ಆಗಿರ್ಬೋದು, ಮಿನಿ ಟಿಲ್ಲರ್ ಆಗಿರ್ಬೋದು, ರೋಟರಿ ವೀಲರ್, ಈ ರೀತಿಯ ಒಂದು ಬಳಕೆಯಿಂದ ಅಲ್ಲಿ ಕೂಲಿ ಕಾರ್ಮಿಕರ ವೆಚ್ಚವನ್ನು ಉಳಿಸೋದ್ರ ಜೊತೆ ವಿಶೇಷವಾಗಿ ಅಸಲೆ ಗೊಬ್ಬರದ ಬೀಜಗಳನ್ನು ಅಲ್ಲಿ ಬೆಳೆಯ ಮುಖಾಂತರ ಮಣ್ಣಿಗೆ ಸೇರಿಸೋ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡೋದು, ಹೆಚ್ಚು ಅಂತರದಲ್ಲಿ ಇರುವಂತಹ ಒಂದು ಏನು ತೋಟ ಇರುತ್ತೆ ಅಂತ ತೋಟದಿಂದ ಬಂದಂತಹ ಸೊಪ್ಪು ಇನ್ನೂ ಒಂದು ಹೆಚ್ಚಿನ ಗುಣಮಟ್ಟದಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಮಣ್ಣಲ್ಲಿರುವಂತಹ ಪೋಷಕಾಂಶಗಳು ಸಮಗ್ರ ಅಂದ್ರೆ ಯಥೇಚ್ಛವಾಗಿ ಸಿಗೋದ್ರಿಂದ ಹೆಚ್ಚಿನ ಒಂದು ಅಂತರ ಇರೋದ್ರಿಂದ ನಮಗೆ ಗುಣಮಟ್ಟದ ಒಂದು ಸೊಪ್ಪನು ಬರ್ತಾ ಇದೆ. ಇದ್ರ ಜೊತೆ ಪ್ರತಿ ಸಾಲಿಗೆ ನಾವು ನೇರವಾಗಿ ಈ ಹನಿ ನೀರಾವರಿ ಬಳಕೆ ಮಾಡೋದ್ರ ಮುಖಾಂತರ ಹನಿ ನೀರಾವರಿಯಲ್ಲಿ ನಮಗೆ ಇಪ್ಪನೇಳೆ ಗಿಡಕ್ಕೆ ಪ್ರತಿದಿನಕ್ಕೆ ನಮಗೆ ಕನಿಷ್ಠ 2.5-3 ಲೀಟರ್ ನೀರು ಬೇಕಷ್ಟೇ. ಈ ರೀತಿಯಾಗಿ ನಾವು ಇಲ್ಲಿ ನೀರನ್ನು ಉಳಿಸಬಹುದು. ಇದ್ರ ಜೊತೆ ಡ್ರಿಪ್ ಫರ್ಟಿಗೇಷನ್ ಅಂತಾನು ಬಂದಿದೆ ತಾಂತ್ರಿಕತೆ. ಡ್ರಿಪ್ ಫರ್ಟಿಗೇಷನ್ ಅಂದ್ರೆ ಹನಿ ನೀರಾವರಿ ಮುಖಾಂತರನೇ ದ್ರವ ರೂಪದ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಅಂದ್ರೆ ನೀರಿನಲ್ಲಿ ಕರಗಿ ನೇರವಾಗಿ ಹನಿ ನೀರಾವರಿ ಮುಖಾಂತರ ಬಳಸುವಂತ ನೇರವಾಗಿ ಗಿಡದ ಬುಡಕ್ಕೆ ಸಿಗುವಂತ ದ್ರವ ರೂಪದ ಗೊಬ್ಬರಗಳನ್ನು ನಾವು ಹನಿ ನೀರಾವರಿ ಮುಖಾಂತರ ಬಿಡೋದ್ರಿಂದ ಅಲ್ಲಿ ನಮಗೆ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಬಳಸೋದನ್ನು ನಾವು ತಪ್ಪಿಸಬಹುದು, ಹಾವೆಯಾಗೋದನ್ನು ತಪ್ಪಿಸಬಹುದು. ಇಲ್ಲಿ ನೀರಿನ ಉಳಿತಾಯನು ನಮಗೆ ಕಂಡುಬರುತ್ತೆ, ರೈತರ ಒಂದು ಖರ್ಚುನೂ ಇಲ್ಲಿ ಕಡಿಮೆ ಆಗುತ್ತೆ. ಈ ರೀತಿಯ ಒಂದು ತಾಂತ್ರಿಕತೆಗಳು ಅಂದ್ರೆ ಹೆಚ್ಚು ಅಂತರದಲ್ಲಿ ನಾಟಿ ಮಾಡಿ ಹನಿ ನೀರಾವರಿ ಮುಖಾಂತರ ನಾವು ದ್ರವ ರೂಪದ ಒಂದು ರಸಗೊಬ್ಬರ ಆಗಿರ್ಬೋದು, ಅದೇ ರೀತಿ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನು ನಾವು ಕೊಡಬಹುದು. ಇತ್ತೀಚೆಗೆ ದ್ರವ ರೂಪದ ಜೈವಿಕ ಗೊಬ್ಬರಗಳು ಯಥೇಚ್ಛವಾಗಿ ಬರ್ತಾ ಇದಾವೆ. ಯಾಕಂದ್ರೆ ಮುಂಚೆ ಎಲ್ಲ ಪ್ರತಿ ಮನೆಯಲ್ಲೂ ರೇಷ್ಮೆ ಬೆಳೆಗಾರರ ಮನೆ ಅಂತಲ್ಲ ಯಾವುದೇ ಮನೆಯಾಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಸುಗಳು ಇರ್ತಿದ್ವು, ಯಥೇಚ್ಛವಾಗಿ ನಮಗೆ ಕೊಟ್ಟಿಗೆ ಕಸ ಸಿಕ್ತಿತ್ತು, ಅದನ್ನ ನೇರವಾಗಿ ತಾವೊಂದು ಮಣ್ಣಿಗೆ ಸೇರಿಸಿ ಗುಣಮಟ್ಟದ ಒಂದು ಸೊಪ್ಪನ ಉತ್ಪಾದನೆ ಮಾಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲೂ ನಾಟಿ ಹಸುವಂತ ಆ ರೀತಿಯಾಗಲಿ ಕುರಿ ಸಾಕಾಣಿಕೆ ಕುರಿ ಗೊಬ್ಬರ ಆಗಿರ್ಬೋದು ಈ ರೀತಿಯ ಒಂದು ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಹಂಗಾಗಿ ನಾವು ಏನು ಶಿಫಾರಸು ಪ್ರಮಾಣದ ಏನು ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನ ಬಳಸೋದ್ರ ಜೊತೆ ನಾವು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ರೇಷ್ಮೆ ಅಂದ್ರೆ ಇಪ್ಪನೇಳೆ ಸೊಪ್ಪು ಇದು ಬಹುವಾರ್ಷಿಕ ಬೆಳೆ, ನಿರಂತರವಾಗಿ ವರ್ಷಕ್ಕೆ 5 ಬಾರಿ ಕಟಾವು ಮಾಡ್ತೀವಿ. ನಾವು ಮಣ್ಣಿಂದ ಎಷ್ಟು ಪ್ರಮಾಣದ ಒಂದು ಪೋಷಕಾಂಶಗಳು ಆ ಗಿಡ ಅಂದ್ರೆ ಗಿಡ ತಗೊಳತ್ತೋ ಅಷ್ಟೇ ಪ್ರಮಾಣದಲ್ಲಿ ನಾವು ಮಣ್ಣಿಗೆ ಸೇರಿಸಲೇಬೇಕಾದ ಅನಿವಾರ್ಯತೆ ಇದೆ. ನಾವೇನಾದ್ರೂ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಲಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಸೊಪ್ಪಿನ ಗುಣಮಟ್ಟ ಕಡಿಮೆ ಆಗೋದ್ರ ಜೊತೆ ಇಳುವರಿ ಕಡಿಮೆ ಆಗುತ್ತೆ. ಅಂತ ಸೊಪ್ಪನ್ನು ತಿಂದಂತಹ ರೇಷ್ಮೆ ಹುಳು ಗೂಡಿನ ಇಳುವರಿಯಲ್ಲಿ ಕಮ್ಮಿ ಆಗುತ್ತೆ, ಗೂಡಿನ ತೂಕದಲ್ಲೂ ವ್ಯತ್ಯಾಸ ಆಗುತ್ತೆ. ಹಂಗಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ಮಣ್ಣಿಂದ ಹಿಪ್ಪಿನೆಳೆ ಗಿಡ ಪೋಷಕಾಂಶಗಳನ್ನು ತಗೊಳುತ್ತೋ ಅಷ್ಟೇ ಪ್ರಮಾಣದ ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ಒತ್ತಿಸೋದು ಇಲ್ಲಿ ಅತಿ ಮುಖ್ಯ. ಹಂಗಾಗಿ ಒಂದು ಎಕರೆಗೆ ಏನು ರಸಗೊಬ್ಬರ ಅಂತ ನಾವು ಶಿಫಾರಸ್ ಮಾಡಿದೀವಿ, ಒಂದು ಎಕರೆಗೆ ನಮ್ಗೆ ವರ್ಷಕ್ಕೆ ಕನಿಷ್ಠ ಅಂದ್ರೂ 70 ಕೆಜಿ ಸಾರಜನಕ, 28 ಕೆಜಿ ರಂಜಕ, 28 ಕೆಜಿ ಪೊಟ್ಯಾಶ್, ಇದು 5 ಸಮಕಂತಗಳಲ್ಲಿ ನಾವು ಕೊಡಬೇಕಾಗುತ್ತೆ ಒಂದ್ ಎಕರೆಗೆ. ಅದೇ ಇದು ಒಂದ್ ಹೆಕ್ಟೇರ್ಗಾದ್ರೆ 350 ಕೆಜಿ ಸಾರಜನಕ, 140 ಕೆಜಿ ರಂಜಕ, 140 ಕೆಜಿ ಪೊಟ್ಯಾಶ್, ಇದು 5 ಸಮಕಂತಗಳಲ್ಲಿ ಕೊಡಬೇಕು. ಇದನ್ನ ನಾವು ನೇರವಾಗಿ ರಸಗೊಬ್ಬರದ ಮುಖಾಂತರ ನಾವು ಕೊಡ್ತೀವಿ ಅಂದ್ರೆ ಒಂದು ಎಕರೆ ಹಿಪ್ಪಿನೆಳೆ ತೋಟಕ್ಕೆ 140 ಕೆಜಿ ಅಮೋನಿಯಂ ಸಲ್ಫೇಟ್ ನೇರ ರಸಗೊಬ್ಬರಗಳ ಮುಖಾಂತರ ಕೊಡೋದಾದ್ರೆ ಪ್ರತಿ ಬೆಳೆಗೂ 140 ಕೆಜಿ ಅಮೋನಿಯಂ ಸಲ್ಫೇಟ್, 70 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, ಅದೇ ರೀತಿ 18-20 ಕೆಜಿ ಮುರೇಟ್ ಆಫ್ ಪೊಟ್ಯಾಶ್ ನ ನಾವು ಪ್ರತಿ ಬೆಳೆಗೆ ಒಂದ್ ಎಕರೆ ಕೊಡಬೇಕು. ಇಲ್ಲಿ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮೂಟೆ ಲೆಕ್ಕಕ್ಕೆ ತಾ ಬಂದು ಹಾಕೋ ಒಂದು ಪದ್ಧತಿನೂ ಇದೆ ಕೆಲವು ಭಾಗದಲ್ಲಿ. ಇಲ್ಲೇನಂದ್ರೆ ಇಂಥ ಒಂದು ಸಮಯದಲ್ಲಿ ಅಲ್ಲಿ ಪೋಷಕಾಂಶಗಳು ರಸಗೊಬ್ಬರಗಳ ಒಂದು ಪ್ರಧಾನ ಪೋಷಕಾಂಶಗಳ ಪ್ರಮಾಣ ವ್ಯತ್ಯಾಸ ಆಗ್ಬಹುದು. ಹಂಗಾಗಿ ರೈತರು ನೇರ ರಸಗೊಬ್ಬರಗಳನ್ನೇ ಖರೀದಿ ಮಾಡಿ ಪ್ರತಿ ಬಾರಿ ನೀಡೋದ್ರ ಜೊತೆ ನಾವು ವರ್ಷಕ್ಕೆ 2 ಬಾರಿ ಕೊಟ್ಟಿಗೆ ಗೊಬ್ಬರನ ಕೊಡಬೇಕು. ಒಂದ್ ಎಕರೆಗೆ 8-10 ಟನ್ ಅಂತ ಹೇಳ್ತೀವಿ, 8-10 ಟನ್ ಕೊಡಬೇಕು ಅಂತ. ಇಲ್ಲಿ ವರ್ಷಕ್ಕೆ 2 ಬಾರಿ ನಾವು ಏನ್ ಶಿಫಾರಸ್ ಮಾಡ್ತಿದೀವಿ, ಇತ್ತೀಚಿನ ಒಂದು ವಾತಾವರಣ ಅಂದ್ರೆ ಹವಾಮಾನದ ವೈಪರೀತ್ಯ ನೋಡ್ತಾ ಇದ್ರೆ ಇವಾಗ ಅಂದ್ರೆ ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ಮಳೆ ಸರಿಯಾಗಿ ಆಗದೆ ಅದು ಒಣವೇ ಮುಂದುವರೆಯ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಾರಂಭದಲ್ಲೇನೆ ಏನು ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತ ಇತ್ತು, ಪ್ರಾರಂಭದಲ್ಲಿ 1 ಬಾರಿ ಅಂದ್ರೆ ಮಳೆಗಾಲದ ಪ್ರಾರಂಭದಲ್ಲಿ 1 ಬಾರಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಮಳೆಗಾಲ ಮುಕ್ತಾಯ ಆಗ್ಬೇಕಾದ್ರೆ 1 ಬಾರಿ ಕೊಡಬೇಕು ಅಂತ ಶಿಫಾರಸ್ ಇರೋದು. ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಒಂದು ವೈಪರೀತ್ಯ ನೋಡ್ತಾ ಇದ್ರೆ ಇವಾಗ ವರ್ಷಕ್ಕೆ 5 ಬಾರಿ ನಾವು ಏನು ಕಂತುಗಳಲ್ಲಿ ಈ ರಸಗೊಬ್ಬರ ಕೊಡ್ತಾ ಇದೀವಿ ಅದೇ ತರ ಕೊಟ್ಟಿಗೆ ಗೊಬ್ಬರನು ಕೊಡಬೇಕು ಅಂತ. ಯಾಕಂದ್ರೆ ಇವಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಮಳೆಗಾಲದಲ್ಲಿ ಕೊಟ್ಟಾಗ ಏನ್ ಸಮಸ್ಯೆ ಇಲ್ಲ, ಮಳೆ ಬರುತ್ತೆ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳ್ತು ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಪೋಷಕಾಂಶಗಳು ವೃದ್ಧಿ ಆಗೋದನ್ನ ನಾವು ನೋಡಿದೀವಿ. ಅದೇ ಇವಾಗ ಬೇಸಿಗೆ ಕಾಲದಲ್ಲಿ ಅಂದ್ರೆ ಇವಾಗ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರದೆ ಉಷ್ಣಾಂಶ ಜಾಸ್ತಿ ಆದಾಗ ನಾವು ಕೊಟ್ಟಂತ ಕೊಟ್ಟಿಗೆ ಗೊಬ್ಬರ ಸೂರ್ಯನ ಶಾಖಕ್ಕೆ ಅದು ಅಲ್ಲಿ ಅಂದ್ರೆ ಹಾವಿಯಾಗೋದನ್ನ ನಾವು ನೋಡಬಹುದು, ಅಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗೋದನ್ನು ನಾವು ಕಾಣಬಹುದು. ಹಂಗಾಗಿ ಏನು 8-10 ಟನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತ ಏನ್ ಹೇಳಿದೀವಿ ಅದನ್ನು ಸಮಕಂತುಗಳಲ್ಲಿ 5 ಬಾರಿ ವರ್ಷಕ್ಕೆ ಕೊಡೋದು ಅಂತ ಹೇಳಿದಾಗ 2-2 ಟನ್ ಇವಾಗ ಪ್ರತಿ ಬಾರಿ 140 ಕೆಜಿ ಅಮೋನಿಯಂ ಸಲ್ಫೇಟ್, 70 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 18-20 ಕೆಜಿ ಮುರೇಟ್ ಆಫ್ ಪೊಟಾಶ್ ಕೊಡ್ತೀವಲ್ಲ ಅದು ಕೊಟ್ಟ ನಂತರ ಇಲ್ಲ ಅದು ಕೊಡೋದಕ್ಕಿಂತ ಮುಂಚೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಪ್ಲಸ್ ನಾವು ಈ ರಸಗೊಬ್ಬರ ಕೊಡಬೇಕಾದ್ರೆ ಕನಿಷ್ಠ ಅಂದ್ರೂ 10-15 ದಿನ ಗ್ಯಾಪ್ ಇರಬೇಕು. ತೋಟ ಕಟಾವಾದ 8-10 ದಿನದಲ್ಲಿ ಕೊಟ್ಟಿಗೆ ಗೊಬ್ಬರ 2 ಟನ್ ಪ್ರತಿ ಕಟಾವ್ಗೆ. ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟ 10-12 ದಿನಕ್ಕೆ ಈ ನೇರ ರಸಗೊಬ್ಬರ ಏನ್ ಹೇಳ್ತಿದ್ದೀನಲ್ಲ ಇವು ಕೊಡೋದ್ರಿಂದ ಮಣ್ಣಿನಲ್ಲಿ ಒಂದು ಪೋಷಕಾಂಶಗಳ ಸಮತೋಲನ ನಾವು ಕಾಪಾಡಬಹುದು. ಇದನ್ನ ಕೊಟ್ಟ ನಂತರ ನಾವು ಹನಿ ನೀರಾವರಿ ಮುಖಾಂತರ ಇನ್ನು ಜೈವಿಕ ಸೂಕ್ಷ್ಮಣಜೀವಿಗಳು ಅಂತ ಏನ್ ಹೇಳ್ತೀವಲ್ಲ, ಯಾಕಂದ್ರೆ ಪ್ರತಿ ಬಾರಿ ನಾವು ಇಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದೀವಿ ಅಂದ್ಮೇಲೆ ನಾವು ಅದೇ ಸಮಯದಲ್ಲಿ ಹನಿ ನೀರಾವರಿ ಮುಖಾಂತರ ದ್ರವ ರೂಪದ ಒಂದು ಜೈವಿಕ ಒಂದು ಗೊಬ್ಬರಗಳನ್ನು ಇಲ್ಲಿ ಕೊಡಬಹುದಾಗಿದೆ. ವಿಶೇಷವಾಗಿ ಇವಾಗ ಎಲ್ಲಾ ಭಾಗದಲ್ಲೂ ಎಲ್ಲಾ ಕಡೆನೂ ಏನು ಜಿಲ್ಲೆವಾರು ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ಅದೇ ರೀತಿ ಹತ್ರದಲ್ಲೇನೆ ಕೃಷಿ ಕಾಲೇಜುಗಳಿದಾವೆ ಇಲ್ಲ ತೋಟಗಾರಿಕೆ ಕಾಲೇಜುಗಳಿದಾವೆ. ಅಲ್ಲಿ ಈ ಟ್ರೈಕೋಡರ್ಮಾ, ಸೂಡೋಮನಾಸ್, ಪ್ಯಾಸಿಲಮೈಸಿಸ್, ಅದೇ ರೀತಿ ಸಾರಜನಕ ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿಗಳ ಒಂದು ದ್ರವ ರೂಪದಲ್ಲಿ ಸಿಗೋದಂತ ನಾವು ಕಾಣಬಹುದು. ಅದೇ ರೀತಿ ರಂಜಕ ಒದಗಿಸುವಂತಹ ಸೂಕ್ಷ್ಮಾಣುಜೀವಿಗಳು ದ್ರವ ರೂಪದಲ್ಲಿ ಕಾಣ್ತವೆ. ಈ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಕೊಟ್ಟಿಗೆ ಗೊಬ್ಬರ ಕೊಟ್ಟಂತ ಸಮಯದಲ್ಲಿ ಹನಿ ನೀರಾವರಿ ಮುಖಾಂತರ ನಾವು ಕೊಡೋದ್ರಿಂದ ನೇರವಾಗಿ ಅದು ಗಿಡದ ಬುಡಕ್ಕೆ ಸಿಗೋದ್ರ ಮುಖಾಂತರ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಲ್ಲ ಅದಕ್ಕೆ ಬೇಕಾದಂತಹ ಆಸರೆಯಾಗಿ ಈ ಸೂಕ್ಷ್ಮಾಣುಜೀವಿಗಳಿಗೆ ಅವು ಸಿಗೋದ್ರಿಂದ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಜಾಸ್ತಿಯಾಗಿ ಅಲ್ಲಿ ಪೋಷಕಾಂಶಗಳು ಬಿಡುಗಡೆ ಆಗೋದನ್ನ ನಾವು ಕಾಣಬಹುದು. ಯಾಕಂದ್ರೆ ಸುಮಾರು ಕಡೆ ರೈತರು ಇವನ್ ಮಾಡೋದಿಲ್ಲ. ಏನಾಗ್ತಾ ಇದೆ ಅಂದ್ರೆ ಪ್ರತಿ ಬಾರಿ ಮಣ್ಣಿಂದ ಪೋಷಕಾಂಶಗಳನ್ನ ಹೊರಗಡೆ ತೆಗೆಯೋದಾಗಿದೆ, ಅದೇ ಪ್ರಮಾಣದಲ್ಲಿ ಮಣ್ಣಿಗೆ ಪೋಷಕಾಂಶಗಳು ಕೊಡದಂಗೆ ಬರಡಾಗ ಸಾಧ್ಯತೆನೂ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಾವಯವ ಇಂಗಾಲ ಅಂತ ನಾವೇನ್ ಹೇಳ್ತಿದೀವಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಒಂದು ನಮ್ಮ ಭಾರತ ದೇಶದಲ್ಲಿ ಒಂದು ಇತ್ತೀಚಿನ ಒಂದು ವರದಿ ಪ್ರಕಾರ ನಾವು ನೋಡಿದಾಗ ಮಣ್ಣಿನಲ್ಲಿ ಕನಿಷ್ಠ 0.5 ಒಳಗೆ ಎಲ್ಲಾ ಭಾಗದ ಮಣ್ಣಿನಲ್ಲಿ ನಾವು ಸಾವಯವ ಒಂದು ಇಂಗಾಲ ಕಮ್ಮಿ ಆಗಿರೋದನ್ನ ಕಂಡುಬಂದಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲೂ ಕಂಡುಬಂದಿದೆ. ಅದರಲ್ಲೂ ಕೋಲಾರ ಭಾಗ, ಚಿಕ್ಕಬಳ್ಳಾಪುರ ಭಾಗ ಇಂಥವೆಲ್ಲ ನೋಡಿದಾಗ ಇಲ್ಲಿ ಯಥೇಚ್ಛವಾಗಿ ತರಕಾರಿ, ಹಣ್ಣು ಹಾಗೂ ಹೂವಿನ ಬೆಳೆ ಬೆಳೀತಿರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ, ಅದೇ ರೀತಿ ರಸಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಆದ್ರೆ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಈ ಜೈವಿಕ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗ್ತಿಲ್ಲ. ಇವನ್ನೆಲ್ಲ ನಾವು ಗಮನಿಸಿದಾಗ ಪ್ರತಿದಿನ ಮಣ್ಣು ಒಂದು ಗುಣಮಟ್ಟ ಕ್ಷೀಣಿಸ್ತಾ ಇರೋದನ್ನ ನಾವು ಕಾಣಬಹುದು. ಅಂದ್ರೆ ಈ ಪೆಸ್ಟಿಸೈಡ್ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ, ಪೆಸ್ಟಿಸೈಡ್ ಆಗಿರ್ಬೋದು, ರಸಗೊಬ್ಬರಗಳು ಆಗಿರ್ಬೋದು, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಈ ವೀಡಿಸೈಡ್ ಅಂತ ನಾವ್ ಏನ್ ಹೇಳ್ತೀವಿ, ಕಳೆನಾಶಕ ಅದನ್ನು ಹೆಚ್ಚಾಗಿ ಬಳಸ್ತಾ ಇದಾರೆ. ಇದ್ರೆ ಇವೆಲ್ಲದ್ರಿಂದ ಏನಂದ್ರೆ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳು ನಾಶ ಆಗ್ತಾ ಇದಾವೆ. ಯಾಕಂದ್ರೆ ನೇರವಾಗಿ ಇವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕ ಬಳಸಿದಾಗ ಆಗಿರ್ಬೋದು, ರಸಗೊಬ್ಬರ ಕೊಟ್ಟಾಗ ಆಗಿರ್ಬೋದು, ಅದೇ ರೀತಿ ಕಳೆನಾಶಕ, ವಿಶೇಷವಾಗಿ ಕಳೆನಾಶಕ ಕೊಟ್ಟಾಗ ಇವಾಗ ನಾವು ಎಲ್ಲ ನೋಡ್ತೀವಲ್ಲ, ಇವಾಗ ಹಸಿರಿರುವಂತ ಒಂದು ಕಳೆ ಒಂದು ವಾರದಲ್ಲೇನೆ ಒಣಗೋಗ್ಬಿಡುತ್ತೆ. ಅಂತ ಹಸಿರಿರುವಂತ ಗಿಡನೇ ಒಣಗೋಗ್ಬೇಕಾದ್ರೆ ನಮ್ಗೆ ಈ ಸೂಕ್ಷ್ಮಾಣುಜೀವಿಗಳು ಯಾವ್ದೇ ಲೆಕ್ಕ ಇರಲ್ಲ, ಕ್ಷಣಾರ್ಧದಲ್ಲಿ ಸಿಂಪಡಣೆ ಮಾಡ್ತಿದ್ದಂಗೆ ಇವು ಸಾಯ್ತಾ ಇದಾವೆ. ಹಂಗಾಗಿ ರೈತರು ಯಾವ್ದೇ ಬೆಳೆ ಆಗಿರ್ಲಿ ಇಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಆದ್ಯತೆ ಕೊಡಬೇಕು. ಅದ್ರ ಜೊತೆ ವಿಶೇಷವಾಗಿ ಏನು ಆ ಬೆಳೆಗೆ ಶಿಫಾರಸು ಮಾಡಿರ್ತಾರಲ್ಲ ಆ ಪ್ರಮಾಣದಲ್ಲೇ ರಸಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅದೇ ರೀತಿ ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನ ನಾವು ಇಲ್ಲಿ ಮಣ್ಣಿಗೆ ಸೇರಿಸೋ ಒಂದು ಅನಿವಾರ್ಯತೆ ಇದ್ದೇ ಇದೆ. ಮುಂದೊಂದಿನ ನಾವು ಇದೇ ರೀತಿ ನಿರಂತರವಾಗಿ ಈ ರಸಗೊಬ್ಬರಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಂಡು ಹೋದಾಗ ಮುಂದೊಂದಿನ ಮಣ್ಣು ಕ್ಷೀಣಿಸುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಮ್ಗೆ ಅಂತ ಒಂದು ಮಣ್ಣಿನಿಂದ ಯಾವುದೇ ಒಂದು ಗುಣಮಟ್ಟದ ಒಂದು ಉತ್ಪನ್ನ, ಈ ರೇಷ್ಮೆ ಕೃಷಿಗೆ ಅಂತ ಅಂತಲ್ಲ ಯಾವುದೇ ಬೆಳೆಗಾಗಿರ್ಬೋದು ಒಂದು ಗುಣಮಟ್ಟದ ಉತ್ಪನ್ನ ಅಲ್ಲಿ ಪಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಂಗಾಗಿ ಅಂದ್ರೆ ಹಿಪ್ಪಳಕ್ಕೆ ಸಂಬಂಧಪಟ್ಟಂಗೆ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ ಇದು ಇಲ್ಲಿ ರೇಷ್ಮೆ ಹುಳ ಇದು ಒಂದು ಕೀಟ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನು ರೈತರು ಬಳಕೆ ಮಾಡ್ತಾ ಇಲ್ಲ. ಬಟ್ ಅದ್ರ ಎಫೆಕ್ಟ್ ಅದ್ರ ಪರಿಣಾಮ ಹೆಂಗಾಗಿದೆ ಅಂದ್ರೆ ತರಕಾರಿ ಇವಾಗ ಅಕ್ಕಪಕ್ಕ ತೋಟದಲ್ಲಿ ಇವಾಗ ಹಿಪ್ಪಳಕ್ಕೆ ತೋಟ ಇರುತ್ತೆ, ಪಕ್ಕದಲ್ಲಿ ತರಕಾರಿ ಬೆಳೆನೋ ಹೂವಿನ ಬೆಳೆನೋ ಹೌದು ಅಥವಾ ಹಣ್ಣಿನ ಬೆಳೆನೋ ಬೆಳೀತಾ ಇರೋಂತ ಒಂದು ಬೆಳೆಗಾರರು ಆ ಒಂದು ಬೆಳೆಗೆ ಕೀಟ ಮತ್ತು ರೋಗಗಳ ಒಂದು ಸಂರಕ್ಷಣೆಗೆ, ಕಳೆ ಸಂರಕ್ಷಣೆಗೆ ಏನು ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಕಳೆನಾಶಕ ಇವನ್ನ ಬಳಸ್ತಾ ಇದಾರಲ್ಲ, ಅವು ಗಾಳಿಯ ಮುಖಾಂತರ ಹಿಪ್ಪಳೆ ಸೊಪ್ಪಿನ ಮೇಲೂ ಬಿದ್ದು ಅಂತ ಸೊಪ್ಪನ್ನು ನಾವೇನಾದ್ರೂ ಹಿಪ್ಪಳೆ ರೇಷ್ಮೆಗೆ ಬಳಸಿದಾಗ ಇಲ್ಲಿ ಆ ಒಂದು ಕೀಟನಾಶಕದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಆ ಸಮಯದಲ್ಲಿ. ಡಾಕ್ಟರ್ ಶಶಿಧರ್ ಅವರೇ, ಇದು ಸಮತಟ್ಟು ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇರ್ಬೇಕಾದ್ರೆ ಹಾಗಾಗುತ್ತೆ. ಹೀಗೆ ಮಲೆನಾಡು ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಹೀಗೆ ಅದು ಇದು ಪರಿಣಾಮ ಬೀರೋದಿಲ್ಲ, ಯಾಕಂದ್ರೆ ಗಾಳಿಯಲ್ಲಿ ಹೋಗೋ ಪ್ರಶ್ನೆನೇ ಬರೋದಿಲ್ಲ, ಅಲ್ಲಿ ಎತ್ತರ ತಗ್ಗು ಇರುತ್ತಲ್ಲ ಭೂಮಿ, ಆಗ ಹಂಗಾಗಿ ಅಂದ್ರೆ ಅಂತ ಪ್ರದೇಶದಲ್ಲಿ ಸಮಸ್ಯೆ ಆಗೋದಿಲ್ಲ. ಬಟ್ ಇನ್ನೊಂದೇನಂದ್ರೆ ಅಂತ ಪ್ರದೇಶದಲ್ಲಿ ರೇಷ್ಮೆ ಕೃಷಿ ಜಾಸ್ತಿ ಇಲ್ಲ ಹೆಚ್ಚಾಗಿ, ಇನ್ ಮುಂದೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಕಷ್ಟು ಅದರಿಂದ ಉಪಯೋಗ ಇದೆ, ಲಾಭ ಇದೆ, ಒಂದು ಉಪಕಸಬಾಗುತ್ತೆ, ತಮ್ಮ ಸ್ವಂತದೊಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಇರುವ ರೈತರಿಗೆ ಇದು ಹೇಳಿ ಮಾಡಿಸಿದ ಒಂದು ಉಪಕಸಬ. ಆ ಭಾಗದಲ್ಲಿ ಈ ರೇಷ್ಮೆ ಕೃಷಿನ ಒಂದು ಉಪಕಸಬಾಗಿ ಅಂದ್ರೆ ಇಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವ್ರು ಏನ್ ಮುಖ್ಯವಾಗಿ ಬೆಳೀತಿರ್ತಾರೆ ಅದ್ರ ಜೊತೆ ಇದು ಉಪಕಸಬಾಗಿ ಮಾಡಿದಾಗ ನಿರಂತರವಾಗಿ ವರ್ಷ ಪೂರ್ತಿ. ಇವಾಗ ನಾವು ಕೋಲಾರದಲ್ಲಿ ನೋಡ್ತಾ ಇದೀವಿ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಮುಖ್ಯ ಬೆಳೆ ಅಂದ್ರೆ ಇವಾಗ ಅವರು ರೇಷ್ಮೆ ಕೃಷಿನೂ ಮಾಡ್ತಾ ಇರ್ತಾರೆ, ಒಂದ್ ಎರಡರಿಂದ ಮೂರು ಸೀಮೆ ಹಸು ಸಾಕೊಂಡು ಪ್ರತಿದಿನ ಅದನ್ನ ಡೈರಿ ಹಾಲಾಕಿ ಅದರಿಂದ ಪ್ರತಿ ತಿಂಗಳು ನಿರಂತರವಾಗಿ ಆದಾಯ ನೋಡ್ತಾ ಇದಾರೆ. ಇದ್ರ ಜೊತೆ ಕನಿಷ್ಠ ಅಂದ್ರೂ 10-15 ಕುರಿ ಸಾಕಾಣಿಕೆ ಮಾಡಿ ಪ್ರತಿ 6 ತಿಂಗಳಿಗೆ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರ ಮುಖಾಂತರ ಅಲ್ಲೂ ಆದಾಯ ನೋಡ್ತಾ ಇದಾರೆ. ಇದ್ರ ಜೊತೆ ಮುಖ್ಯವಾಗಿ ಅವ್ರು ರಾಗಿನ ಬೆಳಿಬಹುದು, ಮಾವನ ಬೆಳಿಬಹುದು, ಟೊಮೆಟೊ ಆದ್ರೂ ಬೆಳಿಬಹುದು, ಅದರಿಂದ ಅವರು ಆದಾಯ ನೋಡ್ತೀವಿ. ಈ ರೀತಿಯಾಗಿ ಸಮಗ್ರ ಕೃಷಿ ಪದ್ಧತಿ ಹೆಚ್ಚಿನ ಪ್ರಮಾಣದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಳಸ್ಕೊಂಡಿದ್ದಾರೆ, ಅದರಿಂದ ನಿರಂತರವಾಗಿ ಆದಾಯ ಬರ್ತಾ ಇದೆ. ಅದರಲ್ಲಿ ನಾವು ಒಂದು ಅವಲೋಕನ ಮಾಡಿದಾಗ ರೇಷ್ಮೆ ಕೃಷಿಯಿಂದ ಒಂದು ನಿರಂತರ ಆದಾಯ, ಯಾಕಂದ್ರೆ ಈ ರೇಷ್ಮೆ ಕೃಷಿಯಲ್ಲಿ ಗೋರ್ಮೆಂಟ್ ಅಂದ್ರೆ ಸರ್ಕಾರದ ಅಡಿಯಲ್ಲೇನೆ ರೇಷ್ಮೆ ಗೂಡಿನ ಮಾರುಕಟ್ಟೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಹರಾಜು ಪದ್ಧತಿ ಬಂದಿದೆ, ಯಾವುದೇ ಒಂದು ಇಲ್ಲಿ ದಲ್ಲಾಳಿಗಳ ಸಮಸ್ಯೆ ಇಲ್ಲ. ಈ ಬೇರೆ ತರಕಾರಿ ಬೆಳೆಗಾದ್ರೆ ದಲ್ಲಾಳಿಗಳ ಸಮಸ್ಯೆ, ಹೌದು, ಆಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅಲ್ಲಿ ಮಾರ್ಕೆಟ್ಗೆ ಕೊಡಬೇಕಾಗುತ್ತೆ, ದಲ್ಲಾಳಿಗಳು ಕೊಡಬೇಕಾಗುತ್ತೆ. ಈ ರೇಷ್ಮೆ ಗೂಡಿನ ಮಾರುಕಟ್ಟೆ ಏನು ಸರ್ಕಾರದ ಅಡಿಯಲ್ಲಿದಾವಲ್ಲ, ಇಲ್ಲಿ ಈ ಹರಾಜು ಪದ್ಧತಿ ಬಂದಿರೋದ್ರಿಂದ ರೇಷ್ಮೆ ಬೆಳೆಗಾರರು ಬೆಳೆದಂತ ಏನು ರೇಷ್ಮೆ ಗೂಡನ್ನ ನೇರವಾಗಿ ಮಾರ್ಕೆಟಲ್ಲೇನೆ ಲಾಟ್ ಹಾಕೋದ್ರ ಮುಖಾಂತರ ಅಲ್ಲಿ ರೀಲರ್ಗಳು ಏನು ಅದನ್ನ ಖರೀದಿ ಮಾಡುವಂತ ರೀಲರ್ಗಳು ಬಂದು ಅಲ್ಲಿ ಈ ಹರಾಜಲ್ಲಿ ಭಾಗವಹಿಸ್ತಾರೆ, ಬಿಡ್ ಮಾಡ್ತಾರೆ. ಅಲ್ಲಿ ಬಿಡ್ ಮಾಡಿದ ನಂತರ ಇವಾಗ ಬೆಳಿಗ್ಗೆ 8-10 ಒಳಗೆ ಅಲ್ಲಿ ಮಾರ್ಕೆಟ್ಗೆ ಗೂಡು ಬಂದಿದೆ ಅಂದ್ರೆ 12-1 ಬಿಡ್ ಆಗಿ ಮಧ್ಯಾಹ್ನ 2-1 ಒಳಗೆ ಅವ್ರ ಅಕೌಂಟಿಗೆ ನೇರವಾಗಿ ದುಡ್ಡು ಬರುತ್ತೆ. ಇಲ್ಲಿ ಇಲ್ಲಿ ಯಾವುದೇ ರೀತಿಯ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ನೇರ ಇರೋದಿಲ್ಲ. ಇಲ್ಲೇನಿದ್ರು ರೈತರ ಅಕೌಂಟ್ಗೆ ಈ ಆನ್ಲೈನ್ ಮೂಲಕ ನಗದು ಪಾವತಿ ಆಗೋದ್ರಿಂದ ರೇಷ್ಮೆ ಬೆಳೆಗಾರರಿಗೆ ಇದು ಅಂದ್ರೆ ಹೊಸದಾಗಿ ರೇಷ್ಮೆ ಕೃಷಿ ಸ್ಥಾಪನೆ ಮಾಡುವಂತ ಅಂದ್ರೆ ರೇಷ್ಮೆ ಕೃಷಿ ಬಗ್ಗೆ ಆಸಕ್ತಿ ತೋರಿಸಿ ಒಂದು ಆದಾಯ ನಿರಂತರವಾಗಿ ಪಡ್ಕೋಬೇಕು ಅಂತ ಇರೋಂತ ಹೊಸ ರೈತರುಗಳು ಈ ರೇಷ್ಮೆ ಕೃಷಿಗೆ ಒಂದು ಆದ್ಯತೆ ಕೊಟ್ಟು ಇದನ್ನು ಮಾಡ್ಕೊಂಡು ಹೋಗ್ಬೋದು. ಆಯ್ತು ಡಾಕ್ಟರ್ ಶಶಿಧರ್ ಕೇವರ್ ಅವರೇ, ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರು ನಿರಂತರ ಈ ರೇಷ್ಮೆ ಕೃಷಿ ಮಾಡ್ಕೋತಾ ಹೋದ್ರೆ ತಮ್ಮ ಒಂದು ಬದುಕನ್ನ ಸುಗಮಗೊಳಿಸಬಹುದು, ತಾವು ಕೂಡ ಈ ಒಂದು ಉಪಕಸಬನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ವಿಷಯದ ಕುರಿತು ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಶಶಿಧರ್ ಕೇವರ್ ಅವರ ಜೊತೆಗೆ ನಾವು ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 9249530992. ಆಯ್ತು ಡಾಕ್ಟರ್ ಶಶಿಧರ್ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಸಮಗ್ರ ರೇಷ್ಮೆ ಕೃಷಿ ಬೇಸಾಯ ಕುರಿತು ಡಾ ಶಶಿಧರ್ ಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. ಮೊದಲಿಗೆ ಕೇಳೋಣ ತಮಟೆ ಸದ್ದಿಗೆ ಕುಣಿ ಕುಣಿದು. ಸದ್ಯ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಒಳಗಿ ಮಿಂದು ಬರುತ್ತಾಳೆ ಪಟಲದ ಮಾ ಪಟಲದ ಮಾ ಕೆಪಕವಾಡಿ ಪಟಲದ ಮಾ ಪಟಲದ ಮಾ ಪಟಲದ ಮಾ ಸದ್ಯ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಒಳಗಿ ಮಿಂದು ಬರುತ್ತಾಳೆ ಪಟಲದ ಮಾ ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬ್ಬಕವಾಡಿ ಪಟಲದಮ್ಮ ಮಡಿಯಿಟ್ಟು ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬ್ಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಹುಳಿಗೆ ಮಿಂದು ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ದಾರಿಗುಂಟ ರಂಗ ಕಟ್ಟಿ ಪೂಜೆಯ ಪಡೆಯುತ್ತಾಳೆ ಹೊತ್ತು ಮುಳುಗುವ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಹುಳಿಗೆ ಮಿಂದು ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಕೆಬಕವಾಡಿ ಪಟಲದಮ್ಮ ಎಲ್ಲ ಊರೊಳಗೆ ಮೆರವಣಿಗೆ ಹೊರ ಕವಾಡಿಯ ಬಳಿಗೆ ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ರಾತ್ರಿಯೆಲ್ಲ ಊರೊಳಗೆ ಮೆರವಣಿಗೆ ಹೊರಡುತ್ತಾಳೆ ಹೊತ್ತು ಮೂಡುವಾಗಳಿಗೆ ಕುಡಿಯ ಬಳಿಗೆ ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೇಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಉಳಿಗೆ ಮಿಂದು ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ